ನಮಸ್ಕಾರ. ನಮಸ್ಕಾರ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್, ನಾನು ಶಿವಲಿಂಗ ಹಿರೇಮಠ ಮಾತಾಡ್ದೆ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮೂಳ್ಕೊಡದಿಂದ. ಕೇಳ್ರಿ ಹಿರೇಮಠ ಅವ್ರೆ, ಪ್ರಶ್ನೆ ನಂದ್ರೆ ಏನಂದ್ರೆ, ಬೆಳೆಯುವ ಬೆಳೆ ಸಮೀಕ್ಷೆ ಅಂತಾರಲ್ರಿ, ಅದಕ್ಕೆ ಯಾವ ಯಾವ ಮಾನದಂಡಗಳನ್ನು ಉಪಯೋಗಿಸ್ತೀರ ಅಂತ ಒಂದು ಸಣ್ಣ ಪ್ರಶ್ನೆ. ಮಾನದಂಡಗಳು ಅಂದ್ರೆ ಈಗ ಎಲ್ಲ ಬೆಳೆಗಳಿಗೂ ಇದು ಬರುತ್ತೆ. ಈಗ ಬೆಳೆ ಸಮೀಕ್ಷೆ ಕೈಗೊಳ್ಳಲು ಇ-ಕೆ-ವೈ-ಸಿ ಮಾಡ್ಕೋಬೇಕಾಗುತ್ತೆ. ಇದಕ್ಕಾಗಿ ಆಧಾರ್ ನಂಬರಿನ ಮಾಹಿತಿ ಹಾಗೂ ರೈತರ ಎಲ್ಲಾ ಸರ್ವೆ ನಂಬರ್ಗಳನ್ನು ಫ್ರೂಟ್ಸ್ ನಲ್ಲಿ FID ಜೋಡಿಸುವ ಅವಶ್ಯಕತೆ ಇದೆ. ಫ್ರೂಟ್ಸ್ ನ FID ನಿಮ್ ಆಧಾರ್ ನಂಬರ್ಗೆ ಜೋಡಣೆ ಆಗಿರುತ್ತೆ, ಆಮೇಲೆ ಅದಕ್ಕೆ ನಿಮ್ದು ಎಲ್ಲ ಸರ್ವೆ ನಂಬರ್ ಜೋಡಣೆ ಆಗಿರುತ್ತೆ. ಈ ತರ ಮಾಡ್ಕೊಂಡ್ರೆ ನೀವು ಈ ಒಂದು ಮಾನದಂಡ ಇರುತ್ತೆ. ಆದ್ರೆ ಬೆಳೆ ಸಮೀಕ್ಷೆಯಲ್ಲಿ ಇದೇ ನಿಮ್ಗೆ ಮಹತ್ವದ ಪಾತ್ರ ಬೀರುತ್ತದೆ. ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಗಳು ಇರ್ತಾರೆ, ಇಲ್ಲಾಂದ್ರೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೂ ನೀವು ಭೇಟಿ ಮಾಡಬಹುದು. ರೇಷ್ಮೆ ಇಲಾಖೆ ಅಧಿಕಾರಿಗಳಿಗೂ ಭೇಟಿ ಮಾಡಿ ಈ ಒಂದು ಕಾರ್ಯ ಮಾಡ್ಕೋಬಹುದು. ಓಕೆ, ಧನ್ಯವಾದಗಳು. ಮುಂದಿನ ಕರೆ. ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ, ಕೇಳಿ ಸರ್, ಪ್ರಶ್ನೆ ಕೇಳಿ. ಎಲ್ಲಿಂದ? ನಮಸ್ತೆ ಸರ್. ನಾವು ಬೆಳೆ ಸಮೀಕ್ಷೆ ಮಾಡ್ಬೇಕು ಅಂತ ನಮ್ಮ ಮೊಬೈಲ್ ನಲ್ಲಿ ಸುಮಾರು ಸಲ ಟ್ರೈ ಮಾಡಿದ್ರೆ ನಮ್ಮಲ್ಲಿ ಕನೆಕ್ಷನ್ ಸಿಕ್ಕಲ್ಲ. ಅದೇ PR ಮಾಡಿದ್ರೆ ಬೇಗ ಕನೆಕ್ಷನ್ ಆಗುತ್ತಲ್ಲ ಸರ್? ಏನದು ಕನೆಕ್ಷನ್ ಡೌನ್ಲೋಡ್ ಆಗ್ತಾ ಇಲ್ಲ? ಡೌನ್ಲೋಡ್ ಆಗುತ್ತೆ, ನೆಟ್ವರ್ಕ್ ಪ್ರಾಬ್ಲಮ್. ಟೆಕ್ನಿಕಲ್ ಆಫೀಸರ್ ಗೆಲ್ಲ ಫೋನ್ ಮಾಡಿದೆ, ಆಗ ಕೊನೆಯಲ್ಲಿ PR ಮಾಡಿದ್ರು, ಅವ್ರ ಕನೆಕ್ಷನ್ ಸಿಕ್ತು ಕರೆಕ್ಟ್ ಆಗಿ, ಆಮೇಲೆ ಸರಿ ಹೋಯ್ತು. ಹೌದು ಸರ್, ಮೊಬೈಲ್ ಪ್ರಾಬ್ಲಮ್ ಇರಬಹುದು. ಅದಕ್ಕೆ ಅವರು ಒಂದು ಕನ್ನಡಪ್ರಭ ಪತ್ರಿಕೆಯಲ್ಲಿ ಎಲ್ಲ ಆಗಿತ್ತು, ಮೇಲ್ಲಿ ಕ್ಯಾರೆಕ್ಟರ್ ಅಷ್ಟು ಅಂತ ಕೊಟ್ರು ಮಾತ್ರ ಅದು ಓಕೆ ಕೊಡೋದು ಅಂತ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ರು. ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ, ಇವಾಗ ರೈತರ ಆಪ್ ಮುಖಾಂತರ ನೀವು ಡೌನ್ಲೋಡ್ ಮಾಡಿಕೊಂಡು ಟ್ರೈ ಮಾಡಿ. ಇವಾಗ ನಿಮ್ಗೆ ಈಗ ರೈತರಿಗೆ ಆಪ್ ಬಿಡುಗಡೆ ಆಗಿದೆ. ನಾವು ಈ July 1st ಖಾಸಗಿ ನಿವಾಸಿಗಳಿಗೆ ಆಪ್ ಡೌನ್ಲೋಡ್ ಆಪ್ ಕೊಡ್ತೀವಿ. ಸೊ ಅವಾಗ ಖಾಸಗಿ ನಿವಾಸಿಗಳು ಸಮೀಕ್ಷೆ ಮಾಡೋಕ್ಕೆ ಅವಕಾಶ ಇರುತ್ತೆ. ಬಟ್ ಸದ್ಯಕ್ಕೆ ರೈತರಿಗೆ ಸ್ವತಃ ತಾವು ಬೆಳೆದಂತಹ ಬೆಳೆನ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಇದೆ. ಈಗ ನೀವು ಟ್ರೈ ಮಾಡಿ ಆಗುತ್ತೆ. ಒಂದು ಸಲಹೆ ಮೇಡಮ್. ಹಲೋ, ಕೇಳಿ ಕೇಳಿ. ಇದು ಈ ಆಪ್ ಎಲ್ಲ ಸ್ವಲ್ಪ ಬಹಳ ಸುಲಭ ಆಗಿ ರೀತಿ ಮಾಡಿ ಮೇಡಮ್. ಇದು ಮುಂದಿನ ದಿನಗಳಲ್ಲಿ ಇದು ಏನು ಯೂಸರ್ ಫ್ರೆಂಡ್ಲಿ ಆಯ್ತು. ಜಿಲ್ಲೆ ಇಷ್ಟೇ ನಂಬರ್ ಹಾಕಿ ಒಂದು ಫಾರಂ ಫಿಲ್ಅಪ್ ಮಾಡಬೇಕು, ಫೋಟೋ ಹೊಡೆದು ಕ್ಲೀನ್ ಆಗಿ ಕ್ಲಿಕ್ ಮಾಡಿದ ತಕ್ಷಣ ಆಗ್ಬೇಕು ರೈತರಿಗೆ. ಆ ತರ ಆದ್ರೆ ಸುಲಭ ಇರ್ಬೇಕು ಅಂತಿರುತ್ತೆ ನೀವು. ಹೌದು ಸರ್, ಎರಡೇ ನಿಮಿಷದಲ್ಲಿ ಆಗ್ಬೇಕು ಆ ತರ ಮಾಡ್ಕೊಟ್ರೆ. ಇಲ್ಲ, ನಿಮ್ ಸಲಹೆಯನ್ನ ಮುಟ್ಟಿಸ್ತಾರ ಅವರು. ಓಕೆ, ನಮ್ ಟೆಕ್ನಿಕಲ್ ಟೀಮ್ ಇದೆ, ಅವ್ರಿಗೆ ನಾವು ನಿಮ್ ಸಲಹೆನ ಹೇಳ್ತೀವಿ. ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ ನೋಡೋಣ. ಹಲೋ ಕೃಷಿ ರಂಗ, ಬೆಳೆ ಸಮೀಕ್ಷೆ ನೇರ ಪ್ರಸಾರ ಕಾರ್ಯಕ್ರಮ ಇರುತ್ತೆ. ಹೇಳಿ ಸರ್, ಹೆಸರು ಹೇಳಿ, ಎಲ್ಲಿಂದ? ನಮಸ್ಕಾರ ಸರ್. ನಮಸ್ತೆ, ನನ್ನ ಹೆಸರು ಸಕಲೇಶ್ವರ ತಾಲೂಕು ಬಿಳತಾಳ ಗ್ರಾಮದ BA ದೇವರಾಜ್ ಅಂತ. ಕೇಳಿ ದೇವರಾಜ್ ಅವರು. ಸರ್, ನಾನು ಭತ್ತ ಬೆಳೀತಿದ್ದೀವಿ ಗದ್ದೆಯಲ್ಲಿ. ಇವಾಗ ಅಡಿಕೆ ಮತ್ತೆ ಕಾಫಿ ಹಾಕಿದೀವಿ. ಇದು ಹೇಗೆ ಬೆಳೆ ಸಮೀಕ್ಷೆ ಮಾಡಿ ನಮಗೆ ಪಾಣಿಲಿ ಬೇರೆ ಬೇರೆ ಬರಬೇಕಲ್ಲ, ಹೇಗೆ ಮಾಡಬೇಕು? ಈಗ ಬೆಳೆ ಸಮೀಕ್ಷೆ ಮಾಡುವಾಗ ಮೂರು ಬೆಳೆ ಇದ್ರು ಅದನ್ನ ಕ್ಯಾಪ್ಚರ್ ಮಾಡಕ್ಕೆ ಅವಕಾಶ ಇದೆ, ಫೋಟೋ ತೆಗೆದು ಅಪ್ಲೋಡ್ ಮಾಡ್ತಾರೆ. ಒಂದಕ್ಕಿಂತ ಹೆಚ್ಚು ಬೆಳೆಗಳಿದ್ದಲ್ಲಿ ಎಲ್ಲಾ ಬೆಳೆಗಳ ಫೋಟೋ ತೆಗೆದು ಅಪ್ಲೋಡ್ ಮಾಡೋ ಮೂಲಕ ಎಲ್ಲಾ ಬೆಳೆಗಳ ಮಾಹಿತಿಯನ್ನು ಆಪ್ ನಲ್ಲಿ ದಾಖಲಿಸ್ಕೋಬಹುದಾಗಿದೆ. ಈ ಉದಾಹರಣೆಗೆ ಈಗ ತೋಟದಲ್ಲಿ ಅಡಿಕೆ ಜೊತೆಗೆ ಇದು ಬಾಳೆ ಅಥವಾ ಮತ್ತಿನ್ನೇನು ಬೆಳೆ, ಹೌದಾ ಮೇಡಮ್? ಹೌದು, ಸಪರೇಟ್ ಮಾಡಿದೀವಿ, ಕಾಫಿನೇ ಬೇರೆ ಮಾಡಿದೀವಿ, ಬೇರೆ ಬೇರೆ ಗದ್ದೆಗೆ ಮಾಡಬಹುದು. ಮಾಡಬಹುದು ಅಲ್ಲ, ಮಾಡಿದೀವಿ, ಅದನ್ನ ಪಾಣಿ ಚೇಂಜ್ ಮಾಡ್ಬೇಕು ನಾವು. ಈಗ ತೋಟದ ಬೆಳೆ ಅಂದ ತಕ್ಷಣ ಅದು ಒಂದೇ ಜಾಗದಲ್ಲಿ ಎರಡು ಮೂರು ಬೆಳೆ ಇರುತ್ತಲ್ಲ, ಅದನ್ನು ತೋರಿಸಬಹುದು ಅಂತಾರ ಅವರು. ಅಲ್ಲ, ತೋರಿಸೋದು ನಮಗೆ ರೆಕಾರ್ಡ್ ಪಾಣಿ ಅಂದ ಪಾಣಿಲಿ ಕಮರ್ಷಿಯಲ್ ಬೆಳೆ ಬರ್ಬೇಕು. ಈಗ ಬರುತ್ತೆ ಅಲ್ಲ, ಬರುತ್ತೆ ಬರುತ್ತೆ. ಅಲ್ಲ, ಭತ್ತ ಅಂತ ಬರುತ್ತೆ, ನಮಗೆ ಲಾಸ್ ಆಗುತ್ತೆ. ಇಲ್ಲ, ಅದು ಬದಲಾವಣೆ ಆಗುತ್ತೆ. ಅದು ನೀವು ಅದು ದಾಖಲೆ ಮಾಡಿದ್ಮೇಲೆ ಸಮೀಕ್ಷೆಯಲ್ಲಿ, ಹೌದು, ಅದು ನೀವು ಸಮೀಕ್ಷೆಯಲ್ಲಿ ಈಗ ಒಂದು ವೇಳೆ ಬೆಳೆ ಸಮೀಕ್ಷೆಯಿಂದ ಕೈ ಬಿಟ್ಟು ಹೋದಲ್ಲಿ ಸಮೀಕ್ಷೆಯಾಗದ ತಾಕುಗಳಿಗೆ ರೈತರು ಆಕ್ಷೇಪಣೆಯನ್ನು ಸಲ್ಲಿಸುವ ಮೂಲಕ ಬೆಳೆ ಮಾಹಿತಿನ ದಾಖಲಿಸ್ಕೋಬಹುದು. ಹೌದಾ ಮೇಡಮ್? ಹೌದು.

36,000-47,500 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 28,000-31,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 8,000-13,000 ರೂಪಾಯಿ, ತೆಂಗಿನಕಾಯಿ ಒಂದನೇ ವರ್ಗ 1,000-ಕ್ಕೆ 25,000-30,000 ರೂಪಾಯಿ, ಎರಡನೇ ವರ್ಗ 1,000-ಕ್ಕೆ 22,000-28,000 ರೂಪಾಯಿ, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350-5,300 ರೂಪಾಯಿ, ಕಟ್ಟು ಸಾಂಬಾರ್ ಕ್ವಿಂಟಾಲಿಗೆ 3,500-4,100 ರೂಪಾಯಿ, ಐಆರ್8 ಕ್ವಿಂಟಾಲಿಗೆ 3,450-4,250 ರೂಪಾಯಿ, ಭತ್ತ ಆಮದು ಕ್ವಿಂಟಾಲಿಗೆ 2,150-2,400 ರೂಪಾಯಿ, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,200-5,000 ರೂಪಾಯಿ, ಕೆಂಪು ಕ್ವಿಂಟಾಲಿಗೆ 4,400-5,000 ರೂಪಾಯಿ, ಕಪ್ಪು ಕ್ವಿಂಟಾಲಿಗೆ 4,500-5,200 ರೂಪಾಯಿ, ಮೆಣಸು ಕ್ವಿಂಟಾಲಿಗೆ 19,000-30,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 13,000-64,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500-4,500 ರೂಪಾಯಿ, ಕದಳೆ ಕ್ವಿಂಟಾಲಿಗೆ 6,000-7,000 ರೂಪಾಯಿ, ಗಾಳಿ ಕ್ವಿಂಟಾಲಿಗೆ 5,000-6,000 ರೂಪಾಯಿ, ನೇಂದ್ರ ಕ್ವಿಂಟಾಲಿಗೆ 6,500-7,500 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಉದಾಹರಣೆಗಳು. ಕೆಳಗುರಿ ಇದೀಗ ಭಕ್ತಿಗೀತೆ ಕೇಳೋಣ. ಟಿಎಸ್ ರಮಾ ಹಾಡಿರುವ ಪುರಂದರದಾಸರ ರಚನೆ, ಹಿಡಿಯೋ ರಾಮನ ಚರಣ. ಹಿಡಿಯೋ ರಾಮನ ಚರಣ, ಪಂಚನ ಸುಖ ಸದಾ ಕಾವಾ ಪಕ್ಷೇತಿನಿ ವೈಕುಂಠದಿಂದ